ಟ್ಯಾಪಿಂಗ್ ನಾವು ರಬ್ಬರ್ ಅದನ್ನು ತೆಗಿಬೇಕಾದ್ರೆ ಟ್ಯಾಪಿಂಗ್ ಮಾಡಿಯೇ ನಾವು ತೆಗಿಬೇಕಾಗ್ತದೆ. ಅದು ರಬ್ಬರ್ನಲ್ಲಿ ಇದ್ದದ್ದು ಮುಖ್ಯವಾದ ಒಂದು ಸಂಗತಿ ಅಂದ್ರೆ ಟ್ಯಾಪಿಂಗ್. ಬಹುಶಃ ಈ ರಬ್ಬರ್ ಕೃಷಿಗೆ ಹೊಸಬರಾಗಿರುವಂತಹವರಿಗೆ ಈ ರಬ್ಬರ್ ಟ್ಯಾಪಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಟ್ಯಾಪಿಂಗ್ ಅಂತ ಹೇಳಿದ್ರೆ ನಾವು ಕಂಟ್ರೋಲ್ಡ್ ವೌಂಡಿಂಗ್ ಅಂತ ಹೇಳುವ ಒಂದು ವಿಷಯಕ್ಕೆ ಟ್ಯಾಪಿಂಗ್ ಅಂತ ನಾವು ಹೇಳೋದು. ಅದನ್ನು ನಾವು ಗಾಯಪಡಿಸೋದು, ಗಾಯಪಡಿಸೋದನ್ನು ಕಂಟ್ರೋಲ್ನಲ್ಲಿ ನಾವು ಗಾಯಪಡಿಸಿದ್ರೆ ಅದಕ್ಕೆ ಟ್ಯಾಪಿಂಗ್ ಅಂತ ನಾವು ಹೇಳೋದು. ಸಿಕ್ಕಾಪಟ್ಟೆ ಗಾಯ ಮಾಡುವಂತದ್ದಲ್ಲ, ಸಿಕ್ಕಾಪಟ್ಟೆ ಮಾಡುವಂತದ್ದಲ್ಲ, ಅದು ಹೈಲಿ ಸ್ಕಿಲ್ಡ್ ವ್ಯವಸ್ಥಿತವಾಗಿ ಸೈಂಟಿಫಿಕ್ ಆಗಿ ಮಾಡುವಂತಹದ್ದು, ವೈಜ್ಞಾನಿಕವಾಗಿ ಅದು ಮಾಡುವಂತಹ ಒಂದು ವಿಷಯಕ್ಕೆ ಟ್ಯಾಪಿಂಗ್ ಅಂತ ಹೇಳೋದು. ಅದ್ರ ಭಾರಿ ಒಂದು ಮುಖ್ಯ ವಿಷಯ ಅಂದ್ರೆ ಟ್ಯಾಪಿಂಗ್ ರಬ್ಬರ್ ನಲ್ಲಿ. ಈ ಟ್ಯಾಪಿಂಗ್ ಎನ್ನುವಂತಹದ್ದು ರಬ್ಬರ್ ಕೃಷಿ ಪ್ರಾರಂಭದಲ್ಲಿ ನಡ್ಕೊಂಡು ಬಂದಿರುವಂತಹದ್ದು, ಅದರಲ್ಲಿ ಏನಾದರೂ ಸುಧಾರಣೆ ಆಗಿದೆಯೋ ಅಥವಾ ಈಗಾಗಲೇ ಚಾಲ್ತಿಯಲ್ಲಿ ಇರುವಂತಹ ವಿಧಾನದಲ್ಲಿ ಏನಾದರೂ ಅಡೆತಡೆಗಳಾಗಬಹುದು, ತೊಂದರೆಗಳಾಗಬಹುದು, ಇವೆಯ ಹೇಗೆ ನೋಡಿ. ಈಗ ರಬ್ಬರ್ ನಲ್ಲಿ ಭಾರಿ ರಿಸರ್ಚ್ ನಡೀತಾ ಇದೆ. ರಬ್ಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋಟಾಯಂನವರು ಭಾರಿ ಮುಂದೆ ಹೋಗಿದ್ದಾರೆ. ಈಗಿನ ರಬ್ಬರ್ ತಳಿಗಳಲ್ಲಿ ಸಾಧಾರಣ 1,500 to 2,000 ಕಿಲೋ ಒಂದು ಹೆಕ್ಟೇರ್ ನಲ್ಲಿ ಸಿಕ್ಕುವ ಸಾಧ್ಯತೆ ಉಂಟು. ಮೊದಲು ಅಷ್ಟು ಇರಲಿಲ್ಲ. ಈಗ ಮತ್ತೆ 2 ದಿನಕ್ಕೊಮ್ಮೆ ಟ್ಯಾಪಿಂಗ್ ಮಾಡುವ ಒಂದು ಕ್ರಮಗಳು ಮೊದಲಿಂದ ಇದ್ದದ್ದು, ಈಗ ಅದನ್ನ ತುಂಬಾ ಮುಂದರಿಸಿಕೊಂಡು ಈಗ ನಮ್ಮ ರಬ್ಬರ್ ರಿಸರ್ಚ್ನವರೊಟ್ಟಿಗೆ ಕೂಡಿಕೊಂಡು ಒಂದು ಮರವನ್ನು ವಾರಕ್ಕೆ ಒಂದೇ ಸರ್ತಿ ಟ್ಯಾಪ್ ಮಾಡುವ ಪದ್ಧತಿಯನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಈಗ ಲೋ ಫ್ರೀಕ್ವೆನ್ಸಿ ಟ್ಯಾಪಿಂಗ್ ಅಂದ್ರೆ ಏನು, ಆಮೇಲೆ ಇದರಿಂದ ಏನೇನು ಅನುಕೂಲತೆಗಳಿವೆ? ನೋಡಿ, ನಾನು ಮೊದಲೇ ಹೇಳಿದೆ, ರಬ್ಬರ್ ಟ್ಯಾಪಿಂಗ್ ಅಂತ ಹೇಳಿದ್ರೆ ಅದನ್ನು ನಾವು ಕಂಟ್ರೋಲ್ಡ್ ವೌಂಡಿಂಗ್, ಗಾಯ ಮಾಡೋದು. ಗಾಯ ಯಾವುದಕ್ಕೂ ಸಹ ಅಷ್ಟೇ, ಎಷ್ಟು ಕಡಿಮೆ ಮಾಡಿದರೆ ಅಷ್ಟು ಒಳ್ಳೆಯದು. ಸೊ ಲೋ ಫ್ರೀಕ್ವೆನ್ಸಿ ಟ್ಯಾಪಿಂಗ್ ಅಂದರೆ 2 ದಿನಕ್ಕೆ ಟ್ಯಾಪ್ ಮಾಡುವ ಬದಲು ವಾರಕ್ಕೊಮ್ಮೆ ಟ್ಯಾಪ್ ಮಾಡೋದನ್ನು ಹೇಳೋದಕ್ಕೆ ಲೋ ಫ್ರೀಕ್ವೆನ್ಸಿ ಟ್ಯಾಪಿಂಗ್ ಅಂತ ರಬ್ಬರ್ ಬೋರ್ಡ್ನವರು ಅದಕ್ಕೆ ಹೆಸರಿಟ್ಟಿದ್ದಾರೆ. ಇದಕ್ಕೆ ಏನೇನು ಅನುಕೂಲತೆಗಳು ಇದರಿಂದ ನೋಡಿ, ಈಗ ನಾವು 2 ದಿನಕ್ಕೊಮ್ಮೆ ಟ್ಯಾಪಿಂಗ್ ಮಾಡೋದಾದರೆ ರಬ್ಬರ್ ನಾವು ತೆಗೆದ ನಂತರ ಪುನಃ ರೀಜನರೇಟ್ ಆಗಬೇಕು ಅಷ್ಟು ಲ್ಯಾಟೆಕ್ಸ್. ಅದಕ್ಕೆ ನಾವು ಪುರ್ಸೋತು ಕೊಟ್ಟರೆ ಮಾತ್ರ ಅದು ರೀಜನರೇಟ್ ಆಗ್ತದೆ. ಇಲ್ಲದಿದ್ದರೆ 6 ದಿನಕ್ಕೊಮ್ಮೆ ಅಲ್ಲ, 2 ದಿವಸಕ್ಕೊಮ್ಮೆ ಟ್ಯಾಪ್ ಮಾಡಿದ್ರೆ ಅದಕ್ಕೆ ರೀಜನರೇಟ್ ಆಗಲಿಕ್ಕೆ ಪುರ್ಸೋತು ಆಗುದಿಲ್ಲ, ಅದರ ಫುಲ್ ಈಲ್ಡ್ ನಮಗೆ ಸಿಕ್ಕುದಿಲ್ಲ. 6 ದಿನಕ್ಕೊಮ್ಮೆ ಟ್ಯಾಪಿಂಗ್ ಮಾಡಿದರೆ ನಮಗೆ ಅದು ರೀಜನರೇಟ್ ಆಗ್ತದೆ. ಮತ್ತೆ ನಾವು ಜಾಸ್ತಿ ಹಾಲು ತೆಗಿಲಿಕ್ಕೆ ನಾವು ಪ್ರಯತ್ನ ಪಡುವುದಲ್ಲ, ಅದು ನಾವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕು. ನಾವು ಅದರದ್ದು ಕೆಪಾಸಿಟಿಗೆ ತಕ್ಕ ಹಾಲನ್ನು ತೆಗಿತೇವೆ. ಸಾಧಾರಣ ಒಂದು ಮರಕ್ಕೆ 1 ವರ್ಷದಲ್ಲಿ ನಾವು 4.5 ರಿಂದ 5 ಕಿಲೋ ತೆಗಿತೇವೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಹೋಗುದಿಲ್ಲ ನಾವು. ಅದು ಕಂಟ್ರೋಲ್ಡ್ ಹೇಳೋದು, ಅದಕ್ಕೆ ಲೋ ಫ್ರೀಕ್ವೆನ್ಸಿ ಟ್ಯಾಪಿಂಗ್, ಇಟ್ ಈಸ್ ಟೋಟ್ಲಿ ಕಂಟ್ರೋಲ್. ನಾವು ವಾರ ವಾರ ತಿಂಗಳು ತಿಂಗಳು ಅದರದ್ದು ರಬ್ಬರ್ನ ಅಂಶ ಎಷ್ಟು ನಾವು ತೆಗೆದಿದ್ದೇವೆ ಅಂತ ನಾವು ಲೆಕ್ಕ ಹಾಕೊಂಡೇ ಇರ್ತೇವೆ. ನಾವು ಅದ್ರ ಪರ್ ಈಲ್ಡ್ ಪರ್ ಟ್ರೀ ಈಲ್ಡ್ ಅನ್ನು ನಾವು ನೋಡ್ತಾ ಇರ್ತೇವೆ. ಅದು ಎಕ್ಸೆಸ್ ಆದ ಕೂಡಲೇ ನಾವು ಮತ್ತೆ ನಿಲ್ಲಿಸ್ತೇವೆ ತೆಗೆಯೋದು, ಮತ್ತೆ ಅದರ ರಬ್ಬರ್ ಅಂಶ ಕಮ್ಮಿ ಆಯ್ತು ಅಂತ ಹೇಳಿದ ಕೂಡಲೇ ಸಹ ಅದಕ್ಕೆ ರೆಸ್ಟ್ ಕೊಡ್ತೇವೆ. ಸೊ ಅದನ್ನು ಇಟ್ಸ್ ಡನ್ ವೆರಿ ಸೈಂಟಿಫಿಕಲಿ. ಈಗ ಮರದ ಬೆಳವಣಿಗೆಯನ್ನು ನೋಡಿದ್ರೆ ಅದರಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿರ್ತೀವಿ. ಒಂದೇ ತೋಟದಲ್ಲಿಯೂ ಕೂಡ ಬೇರೆ ಬೇರೆ ಗಾತ್ರದ ಮರಗಳು ಇರಬಹುದು. ಅಂತಹ ಸಂದರ್ಭದಲ್ಲಿ ಈ ಟ್ಯಾಪಿಂಗ್ ಮಾಡೋದ್ರಲ್ಲಿ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಮಾಡ್ಕೋಬೇಕು? ನೋಡಿ, ಟ್ಯಾಪಿಂಗ್ ಮಾಡುವ ಮೊದಲು ಅದು ಟ್ಯಾಪಿಂಗ್ ಸ್ಟೇಜ್ಗೆ ಬರಬೇಕಾದ್ರೆ ನಮ್ಮ ಇಲ್ಲಿದ ಹವೆಯಲ್ಲಿ ಒಂದು 5-7 to 8 ವರ್ಷ ಆದರೂ ಬೇಕಾಗುತ್ತದೆ. ನಾವು ಆ 8 ವರ್ಷದಲ್ಲಿ ಆ ಮರಗಳನ್ನು ನಮ್ಮ ಮಕ್ಕಳನ್ನು ನೋಡಿದಾಗೆ ನೋಡಬೇಕಾಗ್ತದೆ. ನಾವು ವೆರಿ ಇಂಪಾರ್ಟೆಂಟ್, ಅದು ಪೀಪಲ್ ವಿಲ್ ಫರ್ಗೆಟ್, ಅದನ್ನು ಅವರು ಒಮ್ಮೆ ನಟ್ಟು ಬಿಡ್ತಾರೆ ಮತ್ತೆ ಮರೀತಾರೆ. ಅದು ಮಾಡಬಾರ್ದು. ನಾವು ಅದನ್ನು ಮತ್ತೆ ಬೇಕಾದ್ರೆ ಸ್ವಲ್ಪ ಮರೀರಿ, ಮಾತ್ರ ಈಲ್ಡ್ ಆಗುವವರೆಗೆ 6 ವರ್ಷ ನೀವು ಬಾರಿ ನಿಮಗೆ ಎಷ್ಟು ನೋಡಿಕೊಳ್ಳಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾತ್ರ ನಡ್ರಿ. ಸುಮ್ಮನೆ ಜಾಗಿದೆ ಅಂತೇಳಿ ನೀವು ನಟ್ಟು ಕೈ ಸುಟ್ಕೊಳ್ಬಾರದು. ಮತ್ತೆ ಅದರದ್ದು ಮಿನಿಮಮ್ ಗರ್ತ್ ಅಂತ ಇದೆ, ಈಗ 50 125 cm ಹೈಟ್ ನಲ್ಲಿ ನಿಮಗೆ 21 inches ಆರ್ 50 cm ಗರ್ತ್ ಇದ್ರೆ ಮಾತ್ರ ಟ್ಯಾಪ್ ಮಾಡಬೇಕು. ತುಂಬಾ ಜನರು ಬೇರೆಯವರ ಮಾತೆಲ್ಲ ಕೇಳಿಕೊಂಡು ಸಣ್ಣದಿರುವಾಗಲೇ ಟ್ಯಾಪ್ ಮಾಡ್ತಾರೆ, ಮತ್ತೆ ಅದು ದಪ್ಪ ಆಗ್ತದೆ ಅಂತ ಹೇಳುವ ಒಂದು ಇದು ಇದೆ ಅಭಿಪ್ರಾಯ ಉಂಟು. ತಪ್ಪದು, 50 cm ಬರುವವರೆಗೂ ನಾವು ಟ್ಯಾಪೇ ಮಾಡಬಾರ್ದು. ಮತ್ತೆ ನಾವು ಚಂದವಾಗಿ ನೋಡಿಕೊಂಡ್ರೆ ಎಲ್ಲ ಮರ ಒಂದೇ ನಮ್ನೆ ಬೆಳೀತದೆ. ನೀವು ಹೇಳಿದ ಹಾಗೆ ಒಂದು ಸಣ್ಣದು ಒಂದು ದೊಡ್ಡದು ಅಂತ ಹೇಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಅದಕ್ಕೆ ನಾವು ಆರೈಕೆ ಮಾಡಿದ್ರೆ ಅದು ಬರುವ ಸಾಧ್ಯತೆಯೇ ಇಲ್ಲ. ಕನಿಷ್ಠ ಅಂದ್ರೆ 50 ಬರಲೇಬೇಕು. ಎರಡು ದಿವಸಕ್ಕೊಂದ್ಸರಿ ಟ್ಯಾಪಿಂಗ್ ಮಾಡುವಂತಹದ್ದು ಮತ್ತು ಆರು ದಿವಸಕ್ಕೊಂದ್ಸರಿ ಟ್ಯಾಪಿಂಗ್ ಮಾಡುವಂತಹದ್ದು, ಮರದ ಆಯುಷ್ಯದಲ್ಲಿ ಏನಾದರೂ ವ್ಯತ್ಯಾಸ? ನ್ಯಾಚುರಲಿ ಈಗ ಎರಡು ವರ್ಷಕ್ಕೊಮ್ಮೆ ನಾವು ಟ್ಯಾಪ್ ಮಾಡಿದ್ರೆ ಒಂದು ಸೈಡ್ ಮರ ಅಂದ್ರೆ ಎ ಪ್ಯಾನಲ್ ಅಂತ ಹೇಳ್ತೇವೆ, ಅದು ಈಗ 5-6 ವರ್ಷದಲ್ಲಿ ಮುಗಿತದೆ, ಇದಾದ್ರೆ 7-8 ವರ್ಷದಲ್ಲಿ ಮುಗಿತದೆ. ಸೊ ನಮಗೆ ಅದರ ಲೈಫ್ 3 ವರ್ಷ ಅಲ್ಲ, ಒಂದೊಂದು ಸೈಡ್ ನಲ್ಲಿ 3-4 ವರ್ಷ ಜಾಸ್ತಿ ಅಂತ ಹೇಳಿದ್ರೆ ನಾವು ಎ ಪ್ಯಾನಲ್, ಬಿ ಪ್ಯಾನಲ್, ಸಿ ಪ್ಯಾನಲ್, ಡಿ ಪ್ಯಾನಲ್ ಮತ್ತೆ ಅಪ್ಪರ್ ಟ್ಯಾಪಿಂಗ್ ಅಂತೇಳಿ ಸಹ ನಾವು ಮಾಡ್ತೇವೆ. ಸೊ ಹಾಗಿರುವಾಗ ಅದರದ್ದು ಆಯುಷ್ಯ 40-50 ವರ್ಷ ಹೇಗೂ ನಮಗೆ ಟ್ಯಾಪ್ ಮಾಡಬಹುದು. ಹೆಚ್ಚಿನವರು ಇಲ್ಲಿ 15 ವರ್ಷದಲ್ಲೇ ಕಡಿತಾರೆ, ಆ 35 ವರ್ಷದ ಉತ್ಪತ್ತಿಯನ್ನೇ ಅವ್ರು ಕಳ್ಕೊಳ್ತಾರೆ, ಅದವ್ರ ನೆನಪು, ಅವ್ರ ಅದನ್ನ ಲೆಕ್ಕಕ್ಕೆ ಹಾಕೊಳ್ಳೋದಿಲ್ಲ. ಒಂದು ಸರಿ ಗಿಡವನ್ನು ನೆಟ್ಟ ಮೇಲೆ 15 ವರ್ಷ ಅಥವಾ 18 ವರ್ಷ ಗಿಡವನ್ನು ಕಡಿಯುವುದರ ಬದಲು 30-35 ವರ್ಷವರೆಗೆ ಇಟ್ಕೋಬಹುದು. ಅದರಿಂದ ಅಲ್ಲ ಈಲ್ಡೇ 40 ವರ್ಷ ತೆಗಿಬಹುದು, ಮತ್ತೆ ಇನ್ನೊಂದು 5 ವರ್ಷ ಅಂತ ಕಡಿಯ ಮೇಲೆ 45 ವರ್ಷ ಅದಕ್ಕೆ ಆಯುಷ್ಯ. ಇವತ್ತು ನಟ್ಟು 45 ವರ್ಷದವರೆಗೂ ಅದನ್ನು ನಮಗೆ ಫಸಲು ತೆಗಿಬಹುದು, ಅದು ಮುಖ್ಯವಾದ ಒಂದು ಅಂಶ. ಆಮೇಲೆ ಈಗ ಕೂಲಿಗಳಲ್ಲಿ ಎಷ್ಟರ ಮಟ್ಟಿಗೆ ಉಳಿತಾಯ ಆಗ್ತದೆ? ಕೂಲಿಗಳಲ್ಲಿ ನೋಡಿ, 1,300 ಮರ ನಾವು ಒಂದು ಬ್ಲಾಕ್ ಅಂತ ಹೇಳ್ತೇವೆ, ಅವನು 300 ಮರ ಟ್ಯಾಪ್ ಮಾಡ್ತಾನೆ, ಅದು ಅಪ್ರೂವ್ಡ್, ಅದು ಅಷ್ಟೇ ಅವನಿಂದ ಮಾಡ್ಲಿಕ್ಕೆ ಸಾಧ್ಯ ಇರೋದು ಚಂದವಾಗಿ ಟ್ಯಾಪ್ ಮಾಡೋದಾದ್ರೆ. ಅವನು ಒಬ್ಬ 6 ದಿನಕ್ಕೊಮ್ಮೆ ಟ್ಯಾಪ್ ಮಾಡೋದಾದ್ರೆ ನಮಗೆ 1,800 ಮರ ಇದ್ರೆ ಒಂದು ಟ್ಯಾಪರ್ ಸಾಕು. ನಿಜವಾಗಿ ಹೆಚ್ಚಿನವರಿಗೆ ಯಾರೂ ಬೇಡ, ಗಂಡ ಹೆಂಡತಿ ಮಕ್ಕಳು ಸೇರಿ ಅವರಿಗೆ 300 ಮರ ಮಾಡಿಕೊಂಡು ಹೋಗುವಾಗ, ಈಗ ನಿಮ್ಮ ಹತ್ರ ಬೇಡ, ನಿಮ್ಮ ಹತ್ರ ಒಂದು 300 ಮರ ಉಂಟು ಅಂತ ತಗೊಳ್ಳಿ, ಆದಿತ್ವಾರ ಆದಿತ್ವಾರ ಟ್ಯಾಪ್ ಮಾಡಿ, ನೀವು ರಜೆ ಇದ್ದ ದಿನ 600 ಮರ ಉಂಟು ಅಂತ ತಗೊಳ್ಳಿ, ನೀವು ಗಂಡ ಹೆಂಡತಿ ಮಕ್ಕಳು ಸೇರಿ ಆದಿತ್ವಾರ ಆದಿತ್ವಾರ ಪಿಕ್ನಿಕ್ ಹೋದಾಗೆ ನಿಮ್ಮ ಎಸ್ಟೇಟಿಗೆ ಹೋಗಿ, ಎಷ್ಟೋ ವಕೀಲರು ಇದ್ದಾರೆ ಟ್ಯಾಪ್ ಮಾಡುವವರು, ಅವರ ಮನೆಗೆ ಹೋಗಿ, ವಾರಕ್ಕೊಮ್ಮೆ ಮಾತ್ರ ಅಲ್ಲ ಮಾಡುದು, ರಜೆ ಇದ್ದ ದಿನ ಟ್ಯಾಪ್ ಮಾಡಿ. ಬಹುಶಃ ಇದು ಇಕೋ ಟೂರಿಸಂ ತರ ಮಾಡ್ಕೋ, ಇಕೋ ಟೂರಿಸಂ ಅಲ್ಲ, ಪ್ರಾಕ್ಟಿಕಲ್ ಅದು. ನಿಮಗೆ ವ್ಯಾಯಾಮ ಜಿಮ್ ಗಿಮ್ ಹೋಗುವ ಬದಲು ಟ್ಯಾಪ್ ಮಾಡಿ. ಈಗ ಆಮೇಲೆ 2 ದಿವಸಕ್ಕೊಂದ್ಸರಿ ಟ್ಯಾಪಿಂಗ್ ಮಾಡುವಂತಹದ್ದು ಮತ್ತು 6 ದಿವಸಕ್ಕೊಂದ್ಸರಿ ಟ್ಯಾಪಿಂಗ್ ಮಾಡುವುದು, ಒಟ್ಟು ಇಳುವರಿಯಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದ? ಇಳುವರಿಯಲ್ಲಿ ನಾವು ಜಾಸ್ತಿ, ನಾನು ಫಸ್ಟ್ ಗೆ ಹೇಳಿದಾನೆ, ಜಾಸ್ತಿ ನಾವು ತೆಗಲಿಕ್ಕೆ ಪ್ರಯತ್ನ ಮಾಡುದಿಲ್ಲ. ಆದ ಕಾರಣ ಆ ಮರಕ್ಕೆ ನಾವು ರೆಸ್ಟ್ ಕೊಡುವುದನ್ನೇ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡುದು. ನಾವು ವಾರಕ್ಕೊಮ್ಮೆ ಟ್ಯಾಪ್ ಮಾಡೋದು, ದಿನಾಗ್ಲೂ ಟ್ಯಾಪ್ ಮಾಡೋದಲ್ಲ. ಸೊ ಹೆಚ್ಚಿನವರು ರಬ್ಬರ್ ರೇಟ್ ಒಳ್ಳೇದಾಯ್ತು ಅಂತ ಹೇಳಿದ ಕೂಡಲೇ ಡೈಲಿ ಟ್ಯಾಪ್ ಮಾಡೋರು ಇದ್ದಾರೆ. ಅದರಲ್ಲಿ ಇಳುವರಿ ಅಲ್ಲ, ಅದು ಮರ ಸಾಯ್ತದೆ, ಮರ ಬೇಗನೆ ಸಾಯ್ತದೆ. ಆಮೇಲೆ ಈಗ ರಾಸಾಯನಿಕ ಒಂದು ಎತ್ತಿ ಫೋನ್ ಅಂತ ಇದೆಯಲ್ಲ, ಇದರ ಒಂದು ಬಳಕೆ ಹೇಗೆ ಮತ್ತೆ ನೋಡಿ, ರಬ್ಬರ್ ನಾವೀಗ 1 in 6 ಡೇಸ್ ಟ್ಯಾಪ್ ಮಾಡುವಾಗ ಆಂಟಿ ಕೋಗ್ಲೆಂಟ್ ಅದು, ಅದನ್ನ ರಬ್ಬರ್ ಗಟ್ಟಿ ಆಗುವುದನ್ನು ಡಿಲೇ ಮಾಡ್ತದೆ ಅಷ್ಟೇ. ಅದನ್ನ ನಾವು 2.5% ಸ್ಟ್ರೆಂತ್ ನಲ್ಲಿ ಅದನ್ನ ನಾವು ಹಚ್ಚಬೇಕು ಪ್ಯಾನಲ್ಗೆ, ಆವಾಗ ಅದು ಹಾಲು ಬರ್ತಾ ಇರ್ತದೆ ಅಷ್ಟೇ. ಅದರದ್ದು ಎಫೆಕ್ಟ್ ಇರ್ತದೆ, ಅದಷ್ಟು ಡಿಲೇ ಮಾಡ್ತದೆ ಅಷ್ಟೇ. ಅಂದ್ರೆ ಈಗ ರಬ್ಬರ್ ಹಾಲಿನ ಉತ್ಪಾದನೆ ಏನು ಜಾಸ್ತಿ ಮಾಡ್ಲಿಕ್ಕೆ ಹೋಗುದಿಲ್ಲ? ಇಲ್ಲ, ಅದನ್ನ ಹಿಂಡುದಲ್ಲ, ಅದು ಗಟ್ಟಿ ಆಗುದನ್ನು ಸ್ವಲ್ಪ ಡಿಲೇ ಮಾಡ್ತದೆ ಅಷ್ಟೇ. ಆಮೇಲೆ ಈಗ ಎ ಬಿ ಸಿ ಡಿ ಪ್ಯಾನಲ್ ಅಂತ ಹೇಳಿದ್ರೆ, ಆಮೇಲೆ ಟ್ಯಾಪಿಂಗ್ ಮಾಡುವುದರಲ್ಲಿಯೂ ಕೂಡ ಅಪ್ವರ್ ಟ್ಯಾಪಿಂಗ್ ಅಂತ ಒಂದು ವಿಶೇಷವಾದ ಒಂದು ವಿಚಾರವನ್ನ ಹೇಳಿದ್ರಿ, ಏನಿದೆ ಅಪ್ವರ್ಡ್ ಟ್ಯಾಪಿಂಗ್ ಒಂದು ವಿಷಯ ನೋಡಿ? ಎ ಪ್ಯಾನಲ್ ಅಂದ್ರೆ ಫಸ್ಟ್ ಗೆ ಟ್ಯಾಪ್ ಮಾಡುದು ಒಂದು ಸೈಡ್, ಬಿ ಅಂದ್ರೆ ಅದರ ಹಿಂದ್ಗಡೆ, ಮತ್ತೆ ಪುನಃ ಎ ಅಲ್ಲಿ ನಮಗೆ ಅದು ಬಾರ್ಕ್ ಬಂದ ಕೂಡಲೇ ಅದಕ್ಕೆ ಸಿ ಅಂತ ಹೇಳ್ತೇವೆ, ಹಾಗೆ ಬಿ ಅನ್ನು ಡಿ ಅಂತ ಕರಿತೇವೆ. ಸುಮಾರು 6 ವರ್ಷ ನಂತರ ಅಲ್ಲ, 6 ಅಲ್ಲ, ಒಂದು ಸೈಡ್ 8 ವರ್ಷ, ಇನ್ನೊಂದು ಸೈಡ್ 8 ವರ್ಷ, 16, ಮತ್ತೆ ಪುನಃ ಸಿ ಬರುವಾಗ 17ನೇ ವರ್ಷದಿಂದ ಸಿ ಬರ್ತದೆ, ಮತ್ತೆ ಪುನಃ 8 ವರ್ಷ ಸೇರಿಸಿ ಅದಕ್ಕೆ, ಹಾಗೆ 24ನೇ ವರ್ಷಕ್ಕಾಗುವಾಗ ಡಿಗೆ ಬರ್ತೇವೆ, ಮತ್ತೆ 16-17ನೇ ವರ್ಷಕ್ಕೆ ಬರುವಾಗ ನಾವು ಮೇಲೆ ಟ್ಯಾಪ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅದನ್ನ ಇಡೀ ಬಾರ್ಕ್ ಅನ್ನು ನಾವು 3 ಪಾಲು ಅಥವಾ 4 ಪಾಲು ಮಾಡಿ ಲಾಂಗ್ ಹ್ಯಾಂಡಲ್ಡ್ ಗೂಜ್ ನೈಫ್ ಅಂತ ಹೇಳುದು ಅದಕ್ಕೆ, ಅದರಲ್ಲಿ ನಾವು ಟ್ಯಾಪ್ ಮಾಡ್ತೇವೆ. ಕೆಳಗಿಂದ ಮೇಲ್ಗಡೆ ಇದ್ರದ್ದು ಅನುಕೂಲತೆ ಏನಂತ ಹೇಳಿದ್ರೆ, ಅನ್ಟ್ಯಾಪ್ಡ್ ಪೋರ್ಷನ್ಸ್, ಅದು ಮೇಲೆ ಅಷ್ಟು ಬಾರ್ಕ್ ಇದೆ, ನಮಗೆ ಟ್ಯಾಪ್ ಮಾಡ್ಲಿಕ್ಕೆ ಆಗದಿದ್ದ ಕಾರಣ ನಾವು ಅದನ್ನ ಮಾಡದೇ ಇರುದು, ಅದನ್ನ ಈಗ ನೆಲದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಲಾಂಗ್ ಹ್ಯಾಂಡಲ್ಡ್ ಗೂಜ್ ನೈಫ್ ಅಂತ ಉಂಟು, ಅದರಲ್ಲಿ ನಾವು ಟ್ಯಾಪ್ ಮಾಡಿ ನಾವು ಒನ್ ಆಫ್ ದ ವಿ ಆರ್ ದ ಫಸ್ಟ್ ಇನ್ ಕರ್ನಾಟಕ. ಹಾಲನ್ನ ಸಂಗ್ರಹಿಸುವಂತದ್ದು ವಿಶೇಷವಾಗಿ ಮಳೆಗಾಲದಲ್ಲಿ ಒಂದು ಕಷ್ಟದ ಕೆಲಸ ಅಂತ ಹೇಳಬಹುದು, ಇದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ? ನೋಡಿ, ಆದಷ್ಟು ಮಟ್ಟಿಗೆ ನಾವು ರೈನ್ ಗಾರ್ಡ್ ಕರೆಕ್ಟ್ ಮಾಡಬೇಕು, ಲೀಕ್ ಆಗದ ಹಾಗೆ ನಾವು ರೈನ್ ಗಾರ್ಡ್ ಮಾಡಬೇಕು. ಸಾಧಾರಣ ಏಪ್ರಿಲ್ ತಿಂಗಳಿನಲ್ಲೇ ರೈನ್ ಗಾರ್ಡ್ ಮಾಡಿದರೆ ಮರದಲ್ಲಿ ಲೀಕ್ ಇರುವುದಿಲ್ಲ. ಹೆಚ್ಚಿನವರು ಲೇಟ್ ಮಾಡ್ತಾರೆ, ಪಸೆ ಮೇ ಎಲ್ಲ ಲೇಟ್ ಮಾಡಿದ ಕಾರಣ ರೈನ್ ಗಾರ್ಡ್ನಲ್ಲಿ ಲೀಕ್ ಆಗುತ್ತೆ. ಮತ್ತೆ ಆದಷ್ಟು ಬೇಗ ನಾವು ತೆಗಿಬೇಕಾಗ್ತದೆ. ಮತ್ತೆ ಮರ ಹಾಲು ಗಟ್ಟಿಯಾಗದ ಹಾಗೆ ಅದಕ್ಕೆ ಸೋಡಿಯಂ ಸಲ್ಫೈಟ್ ಎಲ್ಲ ಹಾಕಬೇಕಾಗ್ತದೆ. ಮತ್ತೆ ಅದನ್ನ ನಾವು ಆದಷ್ಟು ಬೇಗ ಪ್ರೊಸೆಸಿಂಗ್ ಮಾಡ್ತೇವೆ. ಆಮೇಲೆ ಹಾಲನ್ನು ಸಂಗ್ರಹಿಸುವಂತಹದ್ದು ಕೂಡ ಬೆಳಗಿನ ಜಾವ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಮಾಡಿದ್ರೆ ಒಳ್ಳೇದು ಅಂತ ಆಗೊಂದು ಮಾತು ಹೇಳಿದ್ರಿ, ಇದ್ರ ಬಗ್ಗೆ ಹೇಳಿ ಏನಿದ್ರ ಒಂದು ಕಾಂಕ್ರೀಟ್? ನೋಡಿ, ಹೆಚ್ಚಾಗಿ ರಬ್ಬರ್ 3:30 to 4 o'clock ನಾವು ಆರಂಭ ಮಾಡ್ತೇವೆ. 6-7 o'clock ಅಂದ್ರೆ ಅದು ಸನ್ ರೈಸ್ ಕಿಂತ ಮೊದಲು ಟ್ಯಾಪಿಂಗ್ ಮಾಡಿ ಆಗ್ಬೇಕು. ಆದ್ರೆ ಅದು ಟರ್ಗರ್ ಪ್ರೆಷರ್ ಅಂತ ಹೇಳ್ತೇವೆ. ಟರ್ಗರ್ ಪ್ರೆಷರ್ ಹೈಯೆಸ್ಟ್ ಇರುವ ಟೈಮ್ನಲ್ಲಿ ನಾವು ಟ್ಯಾಪ್ ಮಾಡಿದ್ರೆ 25% ಈಲ್ಡ್ ಜಾಸ್ತಿ ಬರ್ತದೆ. ಸೊ ಅದರ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ನಾವು ಬೆಳಗಾತ ಬೇಗ ಟ್ಯಾಪ್ ಮಾಡಬೇಕು ಅಂತ ಹೇಳುದು. ಇಳುವರಿ ಕೂಡ ಜಾಸ್ತಿ ಆಗ್ತದೆ, 25% ಜಾಸ್ತಿ ಬರ್ತದೆ. ಆಮೇಲೆ ಈ ರಬ್ಬರ್ ಶೀಟ್ ಮಾಡುವಂತಹದ್ದು, ಇದರಲ್ಲಿ ಯಾವ ರೀತಿ ಒಂದು ಸುಧಾರಣೆ ಮಾಡ್ಕೊಂಡಿದ್ದೀವಿ? ನೋಡಿ, ಈಗ ಲೇಬರ್ ಸೇವ್ ಮಾಡ್ಲಿಕ್ಕೋಸ್ಕರ ನಾವು ಲ್ಯಾಟೆಕ್ಸ್ ಕೋಗ್ಲೇಷನ್ ಟ್ಯಾಂಕ್ಸ್ ಅಂತ ಮಾಡಿದ್ದೇವೆ. ಅದರಲ್ಲಿ ಒಮ್ಮೆನೆ 62 sheets ಅನ್ನು ನಮಗೆ ಪ್ರೋಸೆಸ್ ಮಾಡಿ ಹಾಲನ್ನು ಅದಕ್ಕೆ ಹಾಕಿ ನಾವು ವರ್ಟಿಕಲಿ 62 sheets ಅಂದ್ರೆ ನೋಡಿ, ಒಂದೊಂದು ಶೀಟ್ಗೆ 4 liters, 4 liters ಇಂಟು 4 ಅದು 62 ಲೀಟರ್ ಹಾಲು ಮತ್ತೆ ನೀರು ಮತ್ತೆ ಆಸಿಡ್ ಎಲ್ಲ ಸೇರಿಸಿ ಅಷ್ಟಾಗ್ತದೆ. ಆಗ್ತದೆ. ಮತ್ತೆ ಅದನ್ನ ನಾವು ಲೋಹ ಶಿಲ್ಪಿ ಅಂತ ಒಂದು ಕಂಪನಿ ಇದೆ, ಅವ್ರದ್ದು ಸ್ಪೆಷಲ್ ರೋಲರ್ಸ್ ಇದೆ, ಅದರಲ್ಲಿ ನಾವು ರೋಲ್ ಮಾಡಿ ಶೀಟ್ ಅನ್ನು ತೆಗಿತೇವೆ ಮರುದಿನ. ಆಮೇಲೆ ಈ ಶೀಟ್ ಅನ್ನು ಒಣಗಿಸುವುದಕ್ಕೆ ಏನು ವ್ಯವಸ್ಥೆ ಇದೆ? ಮೋಕೋಸ್ ನಲ್ಲಿ ನಾವು ಈ ನಮೂನೆ ರೋಲ್ ಮಾಡಿದ್ರೆ 2 days ಒಣಗಿ ಸಿಗ್ತದೆ. RSS 1X ಶೀಟ್ ಸಿಗ್ತದೆ. ಅದಕ್ಕೆ ಸಾಧಾರಣ 10-15 rupees ಪ್ರೀಮಿಯಂ ಇದೆ. ಯಾವುದು RSS 4 ಶೀಟ್ ಗಿಂತ ಗ್ರೇಡ್ ಇಂದ ಸೊಸೈಟಿ ಅವರೇ 8-10 rupees ಕೊಡ್ತಾರೆ. ನಮ್ಮ ಉಜರೆ ಸೊಸೈಟಿ ಅವರು ಕೊಡ್ತಾರೆ. ಸ್ಮೋಕ್ ಹೌಸ್ ನಲ್ಲಿ ಏನಾದ್ರೂ ಸುಧಾರಣೆ ಆಗಿದೆಯಾ? ಸ್ಮೋಕ್ ಹೌಸ್ ನಲ್ಲಿ ತುಂಬಾ ವೆಂಟಿಲೇಷನ್ ಎಲ್ಲ ನಾವು ಕೊಟ್ಟಿದ್ದೇವೆ. ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಮೋಕ್ ಹೌಸ್ ಗೆ ವೆಂಟಿಲೇಷನ್ ಕೊಡುದಿಲ್ಲ. ನಿಜವಾಗಿ ಅದಕ್ಕೆ ಫ್ರೆಶ್ ಏರ್ ಬರಬೇಕು, ಹೋಗ್ಬೇಕು ಮೇಲೆ. ಹೆಚ್ಚಿನವ್ರದ್ದು ಅದು ಡ್ರೈಯಿಂಗ್ ಅಂತ ಹೇಳುದಿಲ್ಲ, ಕುಕ್ಕಿಂಗ್ ಆಗ್ತದೆ. ನಾನು ಹೇಳುದಾದ್ರೆ ಹೆಚ್ಚಿನವರ ಶೀಟ್ ಕುಕ್ಕಿಂಗ್ ಆಗುದು, ಡ್ರೈಯಿಂಗ್ ಅಲ್ಲ. ಅಂದ್ರೆ ಡ್ರೈ ಆಗುವ ಹಾಗೆ ನಾವು ನೋಡ್ಬೇಕು. ಜಾಸ್ತಿ ಹೊಗೆ ಬರಬೇಕು? ಹೊಗೆ ಅಲ್ಲ, ಫ್ರೆಶ್ ಏರ್ ಬರಬೇಕು, ಬಿಸಿ ಆಗ್ಬೇಕು, ಆ ಮಾಯಿಶ್ಚರ್ ಮೇಲೆ ಹೋಗ್ಬೇಕು. ಇದೇನಾಗ್ತದೆ, ಮಾಯಿಶ್ಚರ್ ಮೇಲೆ ಹೋಗ್ಲಿಕ್ಕೆ ಅವರು ಯಾವುದು ವೆಂಟಿಲೇಷನ್ ಕೊಡುದಿಲ್ಲ. ಅದು ಪುನಃ ಕಂಡೆನ್ಸ್ ಆಗಿ ಪುನಃ ಶೀಟ್ ನ ಮೇಲೆ ಬೀಳ್ತದೆ. ಶೀಟ್ ನ ಮೇಲೆ ಬೀಳುವಾಗ ಅದು ಕಪ್ ಆಗ್ತದೆ. ಅಂದ್ರೆ ಇದರಲ್ಲಿ ಬರೀ ಸೌದೆ ಹಾಕಿ ಮಾಡುವಂತಹದ್ದು ಬೇರೆ ಇದೆ? ಹೀಗೆ ಮಾಡಿದ್ರೆ ಸೌದೆ ಬರೀ ಕಡಿಮೆ ಸಾಕು. ಈ ರಬ್ಬರ್ ಗೆಲ್ಲುಗಳಲ್ಲೇ ನಾವು ಸುಧಾರಿಸುದು, ನಾವು ಹೊರಗಿಂದ ಸೌದೆ ತರುವುದಿಲ್ಲ. ಮತ್ತೆ ಈಗ ನಾವು ಗೋಬರ್ ಗ್ಯಾಸ್ ಇದ್ದ ಅರೇಂಜ್ಮೆಂಟ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಇದ್ದ ಉತ್ಪಾದನೆ ಆದ ಗ್ಯಾಸ್ ಅನ್ನು ಸಹ ನಾನು ಅದಕ್ಕೊಳಗೆ ಕನೆಕ್ಷನ್ ಮಾಡಿ ಹೀಟ್ ಜನರೇಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಆಮೇಲೆ ಸಾಗಾಟ ಅನ್ನುವಂತಹದ್ದು, ಈ ಬಹುಶಃ ಹಾಲನ್ನ ಸಾಗಾಟ ಮಾಡುವಂತದ್ದಾಗಬಹುದು ಅಥವಾ ಶೀಟ್ ಅನ್ನಾಗಬಹುದು ಅಂತ, ಇದಕ್ಕೆ ಏನ್ ವ್ಯವಸ್ಥೆ ಇದೆ? ಹಾಲನ್ನು ಸಾಗಿಸಲಿಕ್ಕೆ ನಾವು ಸಿಂಟೆಕ್ಸ್ ನವರದ್ದು ಈ ಹಾಲ್ನ ಕ್ಯಾನ್ ಇದೆ, ಅದು 40 liters ಕ್ಯಾನ್, ಅದನ್ನು ಕೊಡ್ತೇವೆ. ಅದರಲ್ಲಿ ತುಂಬಿಸಿಕೊಂಡು ಬರ್ತಾರೆ. ಮತ್ತೆ ಅವರಿಗೆ ನಾನು ಟಿಲ್ಲರ್ ಕೊಟ್ಟಿದ್ದೇನೆ. ಈ ಯಾರು ನಮ್ಮ ಟ್ಯಾಪರ್ ಸೆಟ್ ಟಿಲ್ಲರ್ ನಲ್ಲಿ ತಕೊಂಡು ಬರ್ತಾರೆ, ಅವ್ರು ಹೊರಬೇಕಾಗಿರುವುದಿಲ್ಲ. ಮತ್ತೆ ಅದನ್ನ ಇಮಿಡಿಯೇಟ್ ಪ್ರೋಸೆಸ್ ಮಾಡ್ತಾರೆ. ಕೈಗಾಡಿಯನ್ನು ನಾನು ಉಪಯೋಗಿಸುವುದು ಈ ಗೊಬ್ಬರ ಸಾಗಿಸ್ಲಿಕ್ಕೆ ಮತ್ತೆ ಸ್ಪ್ರೇ ಮಾಡುವ ಮದ್ದನ್ನು ಸಾಗಿಸ್ಲಿಕ್ಕೆ ಎಲ್ಲ ಕೈಗಾಡಿ ಉಪಯೋಗಿಸ್ತಾ ಇದ್ದೇನೆ. ಅದು ಈ ವರ್ಣಾಶಿ ಕೃಷ್ಣಮೂರ್ತಿ ಅವರು ನನಗೆ ರೈತ ಮಿತ್ರ, ಅದು ಭಾರಿ ಪ್ರಯೋಜನ ಆಗ್ತಾ ಇದೆ. ಯಾರಿಗೂ ಹೊರುವ ಅಗತ್ಯ ಇಲ್ಲ. ಈಗ ಹೆಂಗಸರು ಸಮೇತ ಒಂದು 50-100 kilometers ಈ ಗುಡ್ಡೆ ಪ್ರದೇಶದಲ್ಲಿ ತಗೊಂಡು ಹೋಗ್ತಾರೆ. ರಬ್ಬರ್ ಕೃಷಿಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಸಿಂಪರಣೆ ಮಾಡುವಂತಹದ್ದು, ವಿಶೇಷವಾಗಿ ಎಲೆ ಉದುರುವಂತಹ ಒಂದು ರೋಗ ಆಗಬಹುದು ಅಥವಾ ಬೇರೆ ಬೇರೆ ರೋಗಗಳಾಗಬಹುದು, ಇದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ? ಅದು ಈಗ ನಾವು ಎಂತ ನೋಡಿತ್ತು ಅಂತ ಹೇಳಿದ್ರೆ, ಮೈಕ್ರಾನ್ ಸ್ಪ್ರೇಯರ್ ಅಂತ ಹೇಳ್ತೇವೆ, ಆಸ್ಪಿ ಅವ್ರದ್ದಿತ್ತು, ಶಾವಾಲೆಸ್ನವ್ರದ್ದಿತ್ತು. ಅದರಲ್ಲಿ 4 people ಹೊತ್ತುಕೊಂಡು ಅದನ್ನು ಸ್ಪ್ರೇ ಮಾಡುವಂತಹದ್ದೊಂದು ವಿಷಯ. ಅದು ಒಳ್ಳೇದಾಗ್ತದೆ, ಮಾತ್ರ ಸಣ್ಣ ಗಿಡಗಳಿಗೆ ಆಗ್ತದೆ, ದೊಡ್ಡ ಮೆಚ್ಯೂರ್ ಟ್ರೀಸ್ಗೆ ಅದು ಕವರ್ ಆಗುದಿಲ್ಲ, 30-40 ಹೋಗುದಿಲ್ಲ. ಅದಕ್ಕೆ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಆಸ್ಪಿ ಕಂಪನಿ ನಾವು ಮತ್ತೆ ರಬ್ಬರ್ ಬೋರ್ಡ್ನವರು ಒಟ್ಟಿಗೆ ಸೇರಿ ಈಗ ಒಂದು 2-3 years ರಿಸರ್ಚ್ ಮಾಡ್ತಾ ಇದ್ದೇವೆ. ಹೋದ ವರ್ಷ ಸ್ವಲ್ಪ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು. ಟ್ರಾಕ್ಟರ್ ಮೌಂಟೆಡ್ ಸ್ಪ್ರೇಯರ್ ಅಂದ್ರೆ 18 horsepower ಮಿಟ್ಸುಬಿಷಿ ಟ್ರಾಕ್ಟರ್ ಅನ್ನು ಅದಕ್ಕೆ ಸ್ಪ್ರೇಯರ್ ಅನ್ನು ಅಟ್ಯಾಚ್ಮೆಂಟ್ ಮಾಡಿದ್ದೇವೆ. ಅದು ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿ ನಮಗೆ ಈ ವರ್ಷ ಕಾಣ್ತಾ ಇದೆ. ಒಂದೇ ರೌಂಡ್ ನಲ್ಲಿ ಒಳ್ಳೆ ಕವರ್ ಆಗಿದೆ. ಆಮೇಲೆ ಈಗ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಜೊತೆಗೆ ಜೊತೆಗೆ ಈ ಮಿಶ್ರ ಬೆಳೆ ಬೆಳೆಯುವಂತಹದ್ದಾಗಬಹುದು ಅಥವಾ ಕವರ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಮುಚ್ಚಲು ಬೆಳೆ, ಇದನ್ನೆಲ್ಲ ಹೇಗೆ ಮಾಡ್ತಾ ಇದ್ದೀರಿ? ನಾನು ಮಿಶ್ರ ಬೆಳೆ ಅಂತ ಹೇಳಿದ್ರೆ ನನ್ನ ಕವರ್ ಕ್ರಾಪ್ ನನ್ನ ಮಿಶ್ರ ಬೆಳೆ, ಮ್ಯೂಕುನ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಅದನ್ನ ನಾನು ಬೆಳೆಸ್ತಾ ಇದ್ದೇನೆ. ಅದನ್ನ ಇಮ್ಮೆಚೂರ ಏರಿಯಾದಲ್ಲಿ ಅದನ್ನು ಬೆಳೆಸಿ ನನ್ನ ಹತ್ರ ಡೈರಿ ಇದ್ದ ಕಾರಣ ಅದನ್ನು ಕೂಡಲೇ ಕಡಿದು ಅದನ್ನ ಕಂಪೋಸ್ಟ್ ಮಾಡಿ ಪುನಃ ಆ ಗಿಡಗಳಿಗೆ ಹಾಕ್ತಾ ಇದ್ದೇನೆ. ಸೊ ಮಣ್ಣಿನ ಇರೋಜನ್ ಕಡಿಮೆ ಆಗುತ್ತೆ ಮತ್ತೆ ಬಯೋಮಾಸ್ ಬಿಲ್ಡಪ್ ಆಗುತ್ತೆ. ಸೊ ನನ್ನ ರೆಕಮೆಂಡೇಶನ್ ಹೇಳುದಾದ್ರೆ ಕವರ್ ಕ್ರಾಪ್ ಮಾತ್ರ ಒಳ್ಳೇದು ನಮ್ಮ ಈ ಮಳೆ ಪ್ರದೇಶದಲ್ಲಿ. ಆಮೇಲೆ ನೀರಿನ ಒಂದು ಮರುಬಳಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ವಿಶೇಷವಾಗಿ ಸಂಸ್ಕರಣೆ ಸಂದರ್ಭದಲ್ಲಿ ಆಸಿಡ್ ತೊಳೆಯುವಂತಹದ್ದು ಮತ್ತೆ ಅದರ ನೀರು ಹೊರಗೆ ಬರುವಂತಹದ್ದು ಇವುಗಳನ್ನೆಲ್ಲ ಹೇಗೆ? ಅದನ್ನ ಈಗ ಎರಡು ಗೋಬರ್ ಗ್ಯಾಸ್ ಟ್ಯಾಂಕ್ ಮಾಡಿದ್ದಾನೆ, 40x40 ಕ್ಯೂಬಿಕ್ ಮೀಟರ್ ಇದ್ದು ಅದು ಫಸ್ಟ್ ಚೇಂಬರ್ಗೆ ಹೋಗಿ ಅದರದ್ದು ಗ್ಯಾಸ್ ಎಲ್ಲ ಹೋದ ನಂತರ ಪುನಃ ಸೆಕೆಂಡ್ ಚೇಂಬರ್ಗೆ ಹೋಗುತ್ತೆ. ಅದರದ್ದು ಪುನಃ ಗ್ಯಾಸ್ ತೆಗೆದು ಅದು ಹೊರಗೆ ಬರುವ ನೀರನ್ನು ಕೃಷಿಗೆ ಉಪಯೋಗಿಸುವ ಹಾಗೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಪಿಟ್ಸ್ ಆಗಿದೆ, ಇನ್ನು ಡ್ರಮ್ಸ್ ಒಂದು ಫಿಟ್ ಮಾಡ್ಲಿಕ್ಕೆ ಇರೋದು ಅದಕ್ಕೆ, ಮತ್ತೆ ಅದರಿಂದ ಜನರೇಟ್ ಆದ ಗ್ಯಾಸ್ ಅನ್ನು ನನಗೆ ಸ್ಮೋಕ್ ಹೌಸ್ ಗೆ ಉಪಯೋಗಿಸಬಹುದು. ಈಗ ಸಾಂಪ್ರದಾಯಿಕವಾಗಿ ರಬ್ಬರ್ ಹಾಲನ್ನು ನೇರವಾಗಿ ಮಾರಾಟ ಮಾಡುವಂತಹದ್ದು, ಆಮೇಲೆ ರಬ್ಬರ್ ಶೀಟ್ ಆಗಿ ಮಾರಾಟ ಮಾಡುವಂತಹದ್ದು, ಆ ನಂತರದ ಬೆಳವಣಿಗೆಯಾಗಿ ಈಗ ರಬ್ಬರ್ ಬ್ಲಾಕ್ ಕೂಡ ಮಾಡುತ್ತಾ ಇದ್ದಾರೆ ಅಂತ ಕೇಳಿದೀವಿ, ಇದರ ಒಂದು ಬೆಳವಣಿಗೆ ಬಗ್ಗೆ ಏನು? ನಮ್ಮ ಮಟ್ಟಿಗೆ ಶೀಟ್ ಒಳ್ಳೇದು ಅಂತ ಕಾಣ್ತದೆ ನನಗೆ. ಒಳ್ಳೆ ಗ್ರೇಡೆಡ್ ಶೀಟ್ಸ್ ಮಾಡ್ಲಿಕ್ಕೆ ದೊಡ್ಡ ಕಷ್ಟ ಇಲ್ಲ. ಸಾಮಾನ್ಯವಾಗಿ ಯಾವ ಸಣ್ಣ ಒಂದು ರೈತನಿಗೂ ಅದನ್ನು ಗ್ರೇಡೆಡ್ ಶೀಟ್ಸ್ ಮಾಡುವುದು 10x15x25 ಜಾಸ್ತಿ ಸಿಕ್ಕುತ್ತೆ ಯಾವ್ದು RSS 1 ಶೀಟ್ ಮಾಡಿದ್ರೆ. ಸೊ ಅದು ಏನು ಕಷ್ಟ ಇಲ್ಲದೆ ಖರ್ಚು ಇಲ್ಲದೆ ಆಗುವಂತ ವಿಷಯ. ಬ್ಲಾಕ್ ರಬ್ಬರ್ ಆದಿದ್ದೆಲ್ಲ ದೊಡ್ಡ ಫ್ಯಾಕ್ಟರಿ ಅವರಿಗೆ ಆದಿತ್ತಷ್ಟೇ. ನಮ್ಮ ಮಟ್ಟಿಗೆ ಒಂದ ಶೀಟ್ ರಬ್ಬರ್ ಇಲ್ಲದಿದ್ರೆ ಲ್ಯಾಟೆಕ್ಸ್ ಅನ್ನು ಅಮೋನಿಯಾ ಹಾಕಿ ಬ್ಯಾರಲ್ ನಲ್ಲಿ ಹಾಕಿ ಕೊಡುವಂತದ್ದು ಎರಡೇ ವಿಷಯ ಇರೋದು. ಸೊ ಇದಾದ್ರೆ ನಮಗೆ ಯಾವಾಗ ಬೇಕಾದ್ರೆ ಅವಾಗ ಕೊಡುವುದು, ಯಾವ್ದು ಶೀಟ್ ಅನ್ನು ರೇಟ್ ಒಳ್ಳೆದಿದ್ರೆ ಸೊಸೈಟಿಗೆ ಅವರಿಗೆ ಕೊಡುವುದು. ಬಹುಶಃ ಎಲ್ಲ ಕೃಷಿಯೂ ಕೂಡ ಈ ರಬ್ಬರ್ ಟ್ಯಾಪರ್ ಒಂದು ಸಮಸ್ಯೆ, ರಬ್ಬರ್ ಕೃಷಿಗೂ ಕೂಡ ತೊಂದರೆ ಕೊಟ್ಟಿರಬೇಕು. ಈ ಒಂದು ಕೂಲಿ ಆಳುಗಳ ಒಂದು ನಿರ್ವಹಣೆಯಲ್ಲಿ ಒಂದು ಸಮರ್ಥವಾಗಿ ಅವರಿಂದ ಕೆಲಸವನ್ನು ಪಡೆಯುವಲ್ಲಿ ಯಾವ ರೀತಿ ಒಂದು ಕ್ರಮವನ್ನು ಕೈಗೊಂಡಿದ್ದೀರಿ? ನೋಡಿ, ನಾವು ಅವರ ಔಟ್ಪುಟ್ ಅಂದ್ರೆ ಎಷ್ಟು ರಬ್ಬರ್ ತರ್ತಾರೆ ಅದರ ಮೇಲೆ ನಾವು ಕಿಲೋ ಲೆಕ್ಕದಲ್ಲಿ ಕೊಡ್ತೇವೆ. ಒಂದು ಕಿಲೋಗೆ ಇಷ್ಟು ಅಂತೇಳಿ ನಾವು ಫಿಕ್ಸ್ ಮಾಡಿದ್ದೇವೆ, ಮತ್ತೆ ಅದರ ಪ್ರಕಾರವೇ ನಾವು ಕೊಡ್ತೇವೆ. ಮರದ ಲೆಕ್ಕ ಹಾಜಿರ್ ಅಂತೇನೇನು ಇಲ್ಲ. ಆದ ಕಾರಣ ಅವನಿಗೆ ಒಂದೊಂದು 3 ಗಂಟೆ ಬಂದ್ರೂ ಅವನಿಗೆ ಜಾಸ್ತಿ ಸಿಕ್ಕತ್ತೆ ಅಂತ ಅವನಿಗೆ ಗೊತ್ತಿದೆ. ಆದ ಕಾರಣ ಅವ್ನು ಬೇಗ ಬರ್ತಾನೆ, ಇಲ್ಲ ಅವ ಮಧ್ಯಾಹ್ನ ಆಗ್ಬೇಕಾದ್ರೆ ಮನೆಗೆ ಹೋಗ್ತಾನೆ. ಸೊ ಅವನಿಗೆ 450 ರೂಪಾಯಿ ದಿನಕ್ಕೆ ಅವನಿಗೆ ಸಿಕ್ಕುತ್ತೆ. ಹೆಂಗಸರಿಗೆ ಸಮೇತ 450 ರೂಪಾಯಿ ದಿನಕ್ಕೆ ಸಿಗ್ತದೆ. ಅದರಿಂದಾಗಿ ಮತ್ತೆ ನಾವು ಕಂಟಿನ್ಯೂಸ್ ಟ್ರೈನಿಂಗ್ ಕೊಡ್ತಾ ಇರ್ತೇವೆ ನಮ್ಮ ಟ್ಯಾಪರ್ಸ್ಗೆ. ಸೈಂಟಿಫಿಕ್ ಆಗಿ ಟ್ಯಾಪ್ ಮಾಡೋದು ಹೇಗೆ ಎಂಥದಂತ ಹೇಳಿ ನಾವು ಸಾಧಾರಣ ಒಂದು ವರ್ಷಕ್ಕೊಂದು 2-3 ಸರ್ತಿ ನಾವು ಟ್ರೈನಿಂಗ್ ಕೊಡ್ತೇವೆ. ರಬ್ಬರ್ ಬೋರ್ಡ್ನಿಂದವೇ ಜನ ಬಂದು ನಾನು ಟ್ರೈನಿಂಗ್ ಕೊಡ್ಲಿಕ್ಕೆ ಹೇಳ್ತೇನೆ. ತುಂಬಾ ತಪ್ಪುಗಳಿರ್ತದೆ, ಆದರೂ ಅದನ್ನು ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ನಮಗೆ. ಬಹುಶಃ ಸೂರ್ಯೋದಯಕ್ಕೆ ಮೊದಲೇ ಇಂಥ ಒಂದು ಟ್ಯಾಪಿಂಗ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರೆ, ಆ ನಂತರವೂ ಕೂಡ ಮುಂದುವರಿಸಿದ್ರೆ ಎಷ್ಟರ ಮಟ್ಟಿಗೆ ಇಳುವರಿ ಕಡಿಮೆ ಆಗುತ್ತೆ? ತುಂಬಾ ಕಮ್ಮಿ ಆಗುತ್ತೆ, 50%-60% ಕಡಿಮೆ ಆಗುತ್ತೆ. ಅಂದ್ರೆ ಮಧ್ಯಾಹ್ನ ತನಕ ಮಧ್ಯಾಹ್ನ ಮೇಲೆ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಮಧ್ಯಾಹ್ನದವರೆಗೆ ಬಿಸಿಲು ಬಂದ ನಂತರ ಮಾಡಿದಷ್ಟು ಕಡಿಮೆ ಆಗತ್ತಾ ಹೋಗುತ್ತೆ. ಹಾಗೆ ಸಹ ನೀವು ಮಾಡ್ತೀರ, ಕೆಲವರು ಹೇಳ್ತಾರೆ ರಾತ್ರಿ ಮಾಡಿ ಅಂತ ಹೇಳಿ, ಅದು ಸಹ ಆಗ್ತದೆ. ಸೆಕೆಂಡ್ ಬೆಸ್ಟ್, ಅದು ಸೆಕೆಂಡ್ ಬೆಸ್ಟ್. ಅಂದ್ರೆ ಬೆಳಿಗ್ಗೆ 3 ಗಂಟೆಗೆ ಹೋಗುದು ಕಷ್ಟ ಆದ್ರೆ ರಾತ್ರಿ ಮಾಡೋದು ಅಂತ ಹೇಳುದು ಕೇಳಿದಾನೆ ಈ ಸೈಂಟಿಸ್ಟ್ಗಳು. ಮಾತ್ರ ಅವ್ರದ್ದು ರಬ್ಬರ್ ಬೋರ್ಡ್ ಪುಸ್ತಕದಲ್ಲಿ ಇಲ್ಲ ಅದು. ಸರ್, ಈಗ ಸಣ್ಣ ಕೃಷಿ ಕುರಿಗಳನ್ನು ನೀವು ಹೇಳಿದ್ರಿ, 100, 200, 300 ಗಿಡ ಇಟ್ಕೊಂಡಂತವರು, ಈ ರಬ್ಬರ್ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬೇಕಿದ್ರೆ ಏನೇನು ಅಂಶವನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು, ಏನನ್ನ ಪಾಲಿಸಿ? ಅದೇ ಫಸ್ಟ್ ರಬ್ಬರ್ ಅನ್ನು ಇಮ್ಮೆಚೂರ್ ಫೇಸ್ ಅಂದ್ರೆ ಸಣ್ಣದಿರುವಾಗ ನಮ್ಮ ಮಕ್ಕಳ ಹಾಗೆ ನೋಡಬೇಕು. ಅದಕ್ಕೆ ಸ್ಪ್ರೇ ಎಲ್ಲ ಮಾಡುವಂತಹದ್ದು, ಅದು ಕಾಯಲಿಕ್ಕಿಲ್ಲ. ಯಾವ ಒಂದು ಸಣ್ಣ ಒಂದು ಗಿಡಕ್ಕೆ ಒಂದು ಎಫೆಕ್ಟ್ ಆಯ್ತು ಅಂತ ಹೇಳಿದ ಕೂಡಲೇ ಆ ಗಿಡಕ್ಕೆ ಹೋಗಿ ನಾವು ಗಣೇಶ್ ಪಂಪ್ ಅಂತ ಸಿಕ್ಕುತ್ತೆ, ಅದರಲ್ಲಿ ಸ್ಪ್ರೇ ಮಾಡಬೇಕು. ಅದು ಡಿಸೀಸ್ ಕಂಟ್ರೋಲ್ ಅದು 24 ಅವರ್ಸ್ ನಾವು ನೋಡ್ತಾ ಇರಬೇಕು. ಮತ್ತೆ ಅದಕ್ಕೆ ನೀರು ಹಾಕಿ ಬೆಳೆಸಲಿಕ್ಕೆ ಆದ್ರೆ ಭಾರಿ ಒಳ್ಳೇದು. ಮಾತ್ರ ಗುಡ್ಡೆ ಪ್ರದೇಶದಲ್ಲಿ ನಾವು ನೀರು ಹಾಕಿ ಬೆಳೆಸಲಿಕ್ಕೆ ಆಗದಿದ್ದ ಕಾರಣ ಆದಷ್ಟು ಮಟ್ಟಿಗೆ ನೀರನ್ನು ಸಂಗ್ರಹ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಅದು ಮೆಚ್ಯೂರ್ ಆದ ಕೂಡಲೇ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಟ್ಯಾಪ್ ಮಾಡಬೇಕು. ಹೌದು, ರಬ್ಬರ್ ಮಂಡಳಿ ಅವರು ನಮ್ಮಲ್ಲಿ ಬಂದು ನಮ್ಮೊಟ್ಟಿಗೆ ಇದ್ದುಕೊಂಡು ನಮಗೆ ಪ್ರೋತ್ಸಾಹ ಕೊಟ್ಟ ಕಾರಣ ನಮಗೆ ಇಷ್ಟು ಪ್ರಯೋಜನ ಆಯಿತು. ಬಾಕಿ ಮಂಡಳಿ ಅವರದು ನನಗೆ ಇಷ್ಟು ಬಂದು ನಮ್ಮೊಟ್ಟಿಗೆ ನಿಂತುಕೊಂಡು ನಮ್ಮ ಕಷ್ಟ ಸುಖವನ್ನು ತಿಳ್ಕೊಂಡು ಅವರು ಮಾರ್ಗದರ್ಶನ ಕೊಡೋದು ರಬ್ಬರ್ ಮಂಡಳಿಯವರು ಮಾತ್ರ. ನನ್ನ ಪ್ರಕಾರ ಸೈಂಟಿಫಿಕ್ ಆಗಿ ತುಂಬಾ ಅವರು ಮುಂದರ್ಸಿದ್ದಾರೆ. ಅವರಿಗೆ ನಾನು ಯಾವ ಹೊತ್ತಿಗೂ

ಈ ವಿಧಾನದಿಂದ ಚೀಲಗಳ ಸುತ್ತಲೂ ಗಾಳಿಯಾಡುವುದಕ್ಕೆ ಅನುಕೂಲವಾಗಿ ತಾನಿಕ ಉಷ್ಣತೆ ಹೆಚ್ಚಾಗುವುದಿಲ್ಲ. ಅದರಿಂದ ಭತ್ತದಲ್ಲಿ ಕೊಯ್ಲು ಮತ್ತು ಸಂಗ್ರಹದಲ್ಲಿ ವೈಜ್ಞಾನಿಕ ಪದ್ಧತಿ ಅಳವಡಿಸಿದಾಗ ಉತ್ತಮ ಗುಣಮಟ್ಟದ ಇಳುವರಿ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಭತ್ತದಲ್ಲಿಯೂ ಕೂಡ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಪಡೆಯಬಹುದು. ಭತ್ತದ ಕೊಯ್ಲು ನಂತರ ಕಾಳುಗಳನ್ನು ಬೇರ್ಪಡಿಸಿ ಒಣಗಿಸಿ ನಂತರ ತೂರಿ ಭತ್ತದ ಕಾಳುಗಳನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ. ಕೊಯ್ಲು ಸಂದರ್ಭದಲ್ಲಿ ಇದ್ದಂತಹ ಶೇಕಡಾ 20% ತೇವಾಂಶವು ಈ ಎಲ್ಲ ವಿಧಾನಗಳನ್ನು ದಾಟಿ ಕಣಜದಲ್ಲಿ ಸಂಗ್ರಹಗೊಂಡಾಗ ಭತ್ತದ ಕಾಳಿನಲ್ಲಿ ಶೇಕಡಾ 13-14% ತೇವಾಂಶ ಉಳಿದಿರುತ್ತದೆ. ನಂತರ ಮಿಲ್ಲಿಗೆ ಬಂದಾಗ ಭತ್ತವನ್ನು ಸಂಸ್ಕರಿಸಿದಾಗ ವಿವಿಧ ಉತ್ಪನ್ನಗಳು ಬರ್ತವೆ. ಭತ್ತವನ್ನು ಸಂಸ್ಕರಿಸಿದಾಗ ಸಿಗುವ ಮೊದಲ ಉತ್ಪನ್ನವೇ ಅಕ್ಕಿ. ಭತ್ತದ ಮೇಲಿರುವ ಹೊದಿಕೆಯನ್ನು ಅಥವಾ ಹೊಟ್ಟನ್ನು ತೆಗೆದ ನಂತರ ತುಂಡಾಗದ ಅಕ್ಕಿಗೆ ಮತ್ತು ತುಂಡಾದರೂ ಅದರ ಉದ್ದಳತೆಯು ತುಂಡಾಗದ ಅಕ್ಕಿಯ ಮುಕ್ಕಾಲು ಅಥವಾ ಅದಕ್ಕಿಂತ ಹೆಚ್ಚು ಉದ್ದವಾಗಿರುವ ಕಾಳಿಗೆ ಇಡೀ ಅಕ್ಕಿ ಎನ್ನಲಾಗುತ್ತದೆ. ಮುಕ್ಕಾಲಿಗಿಂತ ಕಡಿಮೆ ಉದ್ದ ಇರುವ ಅಕ್ಕಿಗೆ ನುಚ್ಚು ಎನ್ನಲಾಗುತ್ತದೆ. ನುಚ್ಚಿನಲ್ಲಿ ದೊಡ್ಡ ನುಚ್ಚು ಮತ್ತು ಸಣ್ಣ ನುಚ್ಚು ಎಂದು ಎರಡು ಗುಂಪು ಮಾಡಬಹುದು. ಭತ್ತದ ಮೇಲಿರುವ ಕವಚವೇ ಹೊಟ್ಟು. ಇದು ಭತ್ತದ ಒಟ್ಟು ತೂಕದ ಸುಮಾರು 25-30% ಇರುತ್ತದೆ. ಹೊಟ್ಟಿನಲ್ಲಿ ಸಿಲಿಕಾ ಹಾಗೂ ಲಿಗ್ನಿನ್ ದೊಡ್ಡ ಪ್ರಮಾಣದಲ್ಲಿ ಇರುತ್ತವೆ. ಇದನ್ನು ಕಡಿಮೆ ಬೆಲೆಯಲ್ಲಿ ಶಾಖವನ್ನು ಉತ್ಪಾದಿಸುವುದಕ್ಕೆ ಬಳಸಲಾಗುತ್ತದೆ. ಪೂರ್ಣವಾಗಿ ಸುಟ್ಟ ಬಿಳಿ ಬೂದಿಯಿಂದ ನೆಲವನ್ನು ಸ್ವಚ್ಛಗೊಳಿಸಬಹುದು ಹಾಗೂ ಗದ್ದೆಯಲ್ಲಿ ಗೊಬ್ಬರವನ್ನಾಗಿ ಉಪಯೋಗಿಸಬಹುದು. ಭತ್ತದಿಂದ ಹೊಟ್ಟನ್ನು ಬೇರ್ಪಡಿಸಿದ ನಂತರ ದೊರೆಯುವಂತಹ ತಿಳಿ ಕಂದು ಬಣ್ಣದ ಅಕ್ಕಿಯನ್ನು ಬಿಳುಪುಗೊಳಿಸಿ ಅನ್ನ ಮಾಡುವುದು ವಾಡಿಕೆ. ಈ ರೀತಿ ಬಿಳುಪುಗೊಳಿಸುವಾಗ ಅಕ್ಕಿಯ ಸುತ್ತಲೂ ಇರುವ ತೆಳುವಾದ ಕವಚ ಮತ್ತು ಭ್ರೂಣ ಇವು ಹೊರಬರುತ್ತವೆ. ಈ ಪದಾರ್ಥವನ್ನೇ ತೌಡು ಎಂದು ಕರೆಯಲಾಗುತ್ತದೆ. ತೌಡಿನ ಪ್ರಮಾಣವು ಅಕ್ಕಿಯ ಸುಮಾರು 10% ಇರಬಹುದು. ತೌಡನ್ನು ದನಕರುಗಳಿಗೆ ಉತ್ತಮವಾದಂತಹ ಆಹಾರವಾಗಿ ಬಳಸಬಹುದು. ಆದರೆ ತೈಲ ಇರುವ ತೌಡು ಪ್ರಾಣಿಗಳ ಆರೋಗ್ಯಕ್ಕೆ ಅಷ್ಟೊಂದು ಉತ್ತಮವಲ್ಲ. ತೈಲರಹಿತ ತೌಡಿಗೆ ಸ್ವಾದಯುಕ್ತವಂತಹ ಆಕರ್ಷಕ ಪರಿಮಳ ಇರುತ್ತದೆ. ಹಾಗಾಗಿ ಇದನ್ನ ಮನುಷ್ಯರ ಆಹಾರ ವಸ್ತುವನ್ನಾಗಿಯೂ ಕೂಡ ಉಪಯೋಗಿಸಬಹುದು. ಮಕ್ಕಳ ಸಿದ್ಧ ಆಹಾರದಲ್ಲಿ ತೌಡನ್ನು ಉಪಯೋಗಿಸಬಹುದು. ತೈಲರಹಿತ ತೌಡನ್ನು ಪ್ರಾಣಿಗಳ ಪೌಷ್ಟಿಕ ಆಹಾರವನ್ನಾಗಿ ಉಪಯೋಗಿಸಬಹುದು. ತೌಡು ಹಾಳದಲ್ಲಿ ಇದನ್ನು ಗೊಬ್ಬರವನ್ನಾಗಿ ಬಳಸಬಹುದು. ತೌಡಿನಿಂದ ತೆಗೆದ ತೈಲವನ್ನು ಅಡಿಗೆಗೆ ಎಣ್ಣೆಯಾಗಿ ಉಪಯೋಗಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಕೇಳಿ ಕನಕದಾಸರ ಕೀರ್ತನೆಗಳು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ ದಾಸನಾಗಬೇಕು ಸದಾಶಿವನ. ದಾಸನಾಗಬೇಕು ಸದಾಶಿವನ, ದಾಸನಾಗಬೇಕು ಸದಾಶಿವನ, ದಾಸನಾಗಬೇಕು. ಕ್ಲೇಶ ಪಂಚಕವಳಿದು ಆಸೆಯಲ್ಲಿ ಮನಸೂಸದೆ ಸರ್ವದಾ ದಾಸನಾಗಬೇಕು, ದಾಸನಾಗಬೇಕು ಸದಾಶಿವನ, ದಾಸನಾಗಬೇಕು ಸದಾಶಿವನ, ದಾಸನಾಗಬೇಕು, ದಾಸನಾಗಬೇಕು. ಮನದ ಕಲ್ಮಶ ಕಳೆದು ಶ್ರೀ ಮಹೇಶನ ಮಹಿಮೆಯನ್ನು ತಿಳಿದು,